ಆಫೀಸರ್ ಏನದ ಇವ್ ದನಗಳದ ಔಷಧಿ ಪಿಷಧ ಅನುಭವ ಇವ್ರು ಕೊಟ್ರಿ, ಏನಿಲ್ಲ ಹಿಂಗ್ ಮಾಡೋ ಇದು ಹಿಂಗ್ ಮಾಡೋ ನೇಪ್ಯಾರ ಹುಲ್ಲು ಹಚ್ಚು ಅದು ಹಚ್ಚು ಅಂತ ಇವ್ರು ಕೊಟ್ಟರಿ. ಅವ್ರ ಬ್ಯಾಂಕ್ನವ್ರು ನಿಂಗೆ ಎಷ್ಟು ಲೋನ್ ಬೇಕಪ್ಪ ನಾ ಕೊಡ್ತೀನಿ ಅಂತ ಹಿಂಗ್ ಒಪ್ಪದ್. ಅಂದ್ರೆ ಜ್ಞಾನದ ಸಹಾಯ ಧನ ಸಹಾಯ ಎರಡು ಇದ್ದಾಗ ನೀವು ನಿಮ್ಮ ಅಷ್ಟಕ್ಕೆ ನೀವೇ ಸಹಾಯ ಮಾಡ್ಕೊಂಡಿ. ಅಂದ್ರೆ ಏನ ಸರ್ ಅಷ್ಟು ಸಪೋರ್ಟ್ ಇದ್ರು ಬಿ ನಂಬಲ್ಲಿ ಚಲ ಬೇಕಲ್ರಿ ಸರ್, ನೀವು ಕೊಡ್ತೀರಿ ದುಡಿತೀರಿ ಯಾರು ಮಾಡ್ಬೇಕನ್ನೋದು ನಿಮ್ಮಲ್ಲಿ ನಿಂಬಲ್ಲಿ ನಾ ಮರ್ಯಾದೆ ಕುಡಬೇಕಾದ ಆ ದುಡ್ಡು ನಾ ತಂದು ಕುಡಿಯಬೇಕು. ಅದು 12% ಬಡ್ಡಿ ರೀ ಸರ್ ಅದಕ್ಕ. ದನಗಳದು ಈಗ 6 ಲಕ್ಷ 8 ಲಕ್ಷ ಏನ್ ಕೊಡ್ತಾರಲ್ರಿ 12% ಬಡ್ಡಿ ಶೇಕಡ. ಕ್ರಾಪ್ ಲೋನ್ 3 ಇಲ್ಲ 4 ತೋತಾರಿ. ಅಂದ್ರೆ ನಾವೇನ್ ಮಾಡಿ ಎಷ್ಟು ಸ್ಪೀಡ್ ತುಂಬತೋ ಆಟ ಜಲ್ದಿ ಮುಚ್ಚುತ್ತದ್ರಿ. ಅಡ್ಡಿ ಇಲ್ಲ. ಈಗ ನೀವು ಲೋನ್ ತಗೊಂಡ್ರಿ ಮತ್ತೆ ಅದರಿಂದ ಉಪಯೋಗ ಮಾಡ್ಕೊಂಡ್ರಿ ಮತ್ತೆ ಅದನ್ನು ಮುಟ್ಟಿಸಿದ್ರಿ, ನಿಮ್ಮ ಏನು ವಾರ್ಗೆಯವರು ಏನು ಸ್ನೇಹಿತರು ರೈತರು ಇರ್ತಾರಲ್ಲ ಅವರು ಕೂಡ ಇದೇ ತರ ಇಲ್ಲ ಮಾಡಿಲ್ರಿ ಸರ್, ಅವ್ರ ಲಾಸ್ ಮಾಡ್ಕೊಂಡ್ರಿ, ದನಗಳು ಸತ್ತುರಿ, ಬ್ಯಾಂಕ್ ಕಟ್ಟಿಟ್ಟರಿ, ನಮ್ದೇ ಏನು ಲಾಸ್ ಆಗಿಲ್ರಿ. ನಂದು ಹೆಂಗ ಕಲ್ಲಿಗೆ ದೇವ್ರು ಎರೆದು ತನ್ನ ತೊಳೆದು ಕುಕ್ಕಂ ಹಚ್ಚಿ ಪೂಜೆ ಮಾಡದ ಆ ತರ ನಾ ದನಗಳಿಗೆ ನೋಡಿದೀನ್ರಿ. ಮ್ಯಾಟ್ ರೀ ಬುಡ್ಕ ಸ್ವಚ್ಛತಾ ದಿನ ಮೈ ತೊಳೆದು ತಾಬಿ ಹತ್ತು ಕೊಟ್ಟಿಲ್ಲ ಆ ತರ ಮಾಡದಾಗೆ ಅದು ದನ ಉಳಿದ್ರಿ ಸರ್. ಆ ಸೇಮ್ ಸ್ವಚ್ಛ ಇಟ್ಟಿನ್ರಿ, ಇನ್ನ ನನ್ನ ಶರೀರ ಏನ ಖರಾಬ್ ಇಟ್ಕೊಂಡಿನ್ರಿ, ದನಗಳು ಸ್ವಚ್ಛ ಇಟ್ಟಿನ್ರಿ. ಮತ್ತ ಅವು ಎಷ್ಟು ಗಂಟೆಗೆ ತಂದಿನಿ 8 ಗಂಟೆಗೆ ಮಾರಿ ಆ ಬ್ಯಾಂಕ್ ನಂದೆಲ್ಲ ನಿಮಗೆ ನಂಗೆ ಏನಾರ ಮಿನಿಮಮ್ 3-4 ಲಕ್ಷ ರೂಪಾಯಿ ವರ್ಷ ಆದಾಯ ಇದ್ರಿ ಸರ್. ಹೆಂಡಿ ಉಳಿತಿತ್ತು, ದನ ಹ್ಯಾಂಗಿತ್ತು ಅದು ಏಡ್ತಿತ್ತು ಅದು ಹೆಂಡಿಗೆ ಹೋಗ್ಯದ್ರಿ ಸರ್, ನಂಗೆ ನುಕ್ಸಾನ್ ಮಾಡಿಲ್ಲ. ಹಾಲಿನ ಡೈರಿ ಎಷ್ಟು ಹಾಲು ಆಗ್ತಿದ್ರಿ, ಏಡ್ತಿತ್ತದ ಹೆಂಡಿ ಹೋಗ್ಯದ ಅದ್ರ ಮತ್ ಶರೀರ ಅದ್ರ ಸಂಕಟ ತಗೊಂಡ್ ಹೋಗ್ಯದ. ನನಗೆ ದನ ನುಕ್ಸಾನ್ ಮಾಡಿರ್ಲಿ, ಕುರಿ ನುಕ್ಸಾನ್ ಮಾಡಿಲ್ರಿ, ಏನು ಮಾಡಿಲ್ರಿ. ನಂಗೆ ಏನೋ ನೈಸರ್ ಖರಾಬ್ ಇದ್ರೆ ಬೆಳೆ ನುಕ್ಸಾನ್ ಆಗಿಬಿರು, ಕುರಿ ದನ ರೀ ಯಾವಾಗ ಬಿ ನುಕ್ಸಾನ್ ಮಾಡಿಲ್ರಿ ಸರ್. ವಾತಾವರಣದಿಂದ ನಿಮ್ಗೆ ಏನು ತೊಂದರೆ ಆಗಿಲ್ಲ ಯಾವಾಗಾದ್ರೂ? ಯಾವಾಗ ಏನಾಗಿಲ್ಲ ಸರ್. ವಾತಾವರಣ ಅಂದ್ರೆ ನಾವೇನು ಬೆಳೆ ಸಡ್ಡೆ ಮಳೆ ಹೆಚ್ಚಾಯ್ತು ಅಥವಾ ಮಳೆ ಕಡಿಮೆ ಆಯ್ತು, ಈ ಸಲ ಅಂತೂ ಮಳೆ ಇಲ್ಲೇ ಇಲ್ಲ. ಏನೋ ಒಂದು ದೇವ್ರ ಸೃಷ್ಟಿ ರೀ ಸರ್. ಒಂದ್ಸರ ಮಳಿ ಬಂದು ಗಾಳಿದಿಂದ 4 ತೊಗರಿ ಯಾವ ಒಂದು ಆಗ್ಯಾವ್ರಿ ಸರ್. ಕರೆಯಲ್ಲಿ ಗೆಲ್ಲ ಬಿತ್ತಗ್ ಬೀಜ ಆದಾಗ ಅದು ಭರೋಸೆ ಇದ್ದಿಲ್ಲ ಸರ್. ಇದ್ರಾಗ ಏನು ಥೋಡೆ ಜೋಳ ಆಗ್ಯಾವ ನೋಡ್ರಿ ಸರ್, ಆಟ ಕಡೆ ಜೋಳ 1 ನಂಬರ್ ರೀ. ಹೆಂಟಿ ಮೇಲಿನ ಬೆಳಿ ತಾಯಿಗೆ ಉಡ್ಯಾಕ ಹಾಕೋದು ಹಾಕ್ಬಿಡಮ್ಮ ಅಂತ. ಈಗ ನೀವು ಒಂದು ರೈತರ ಮಕ್ಕಳು ಇದ್ದಾರೆ, ನೀವು ಒಂದು ವಿಚಾರ ಮಾಡ್ತೀನಿ, ಒಂದು ಉಡ್ಯಾಕ ಹಾಕ್ಬಿಡಮ್ ಭೂಮಿಗೆ ಅನ್ನಂತ ಭವನ ನಿಮ್ಗೆ ಹುಟ್ಟಿರ್ತದೆ. ಜೋಳ ಚಲೋ ಆಗ್ಯಾವ್ರಿ, ತೊಗರಿ ಒಂದ್ಸರ ಹರರ್ ಕಾಟಲ್ಲಿ ಎಲ್ಲಿ ತಂಪ ಭೂಮಿ ಇದ್ದೀವಿ ಬಡರಾಸಿದ್ದೀವಿ ಹಂಗಾಗ್ಯಾವತ್ರಿ ಸರ್. ಈಗ ಏನು ತಾವು 10 ಎಕರೆ ಜಮೀನು ತಮ್ಮದು, ಇದ್ರೊಳಗ ಒಂದು ವರ್ಷಕ್ಕ ಈಗ ನಿಮಗ್ ಬರುವಂತ ಆದಾಯ ಏನದ? ಮೊದ್ಲೇ ಎಷ್ಟು ಬರ್ತಿತ್ತು, ಈಗ ಬರುವಂತ ಆದಾಯ? ಸರ್ ಪೈಲೆ ನನಗೆ ಅಷ್ಟಕ ಐತ್ರಿ, ಏನು ಇದ್ದಿಲ್ಲ. ಈಗೇನಾದ್ರಿ ಎಂದ ಡ್ರಿಪ್ ಮಾಡಿನಿ, ಕಬ್ಬಿಗ್ ಡ್ರಿಪ್ ರೀ, ಬಾಳಿಗ್ ಡ್ರಿಪ್. ಪೈಲೆ ಏನಿದಿಲ್ರಿ, 9,000 ಎಕರೆ ಅಂದ್ರೆ ಏನು ಬೆಳಿತಿಲ್ಲ, ಎಲ್ಲರೂ ಬೈತಿರು. ಕುರಿ ಗೊಬ್ಬರ ಹಾಕಿ ಸಾಕಷ್ಟು ತಯಾರು ಮಾಡಿನ್ರಿ. ಒಂದ್ ಕೃಷಿ ಹುಂಡ ಕೊಟ್ರ ಗೌರ್ಮೆಂಟ್ ಕೊಡದ, ಅದ್ ಬಿ ನೀರ್ ಸ್ಟಾಕ್ ಹಾಕಕ್ಕ ಒಂದ್ 2-3 ಬೋರ್ ಹೊಡೆದಿನ್ರಿ. ಈಗ ಸದ್ಯ ಅದು ಏನಿಲ್ಲರಿ, ಕಬ್ಬ ಈ ವರ್ಷ ಮಳಿ ಸೆಳೆದ ಲಾಸ್ ಮಾಡಿದ್ರಿ. 100 ಟನ್ ಕಬ್ಬ ಹಾಕಿದ್ರಿ, ಬಾಕಿ ಹತ್ತಿ ಹಾಕಿನ್ರಿ, ಒಂದ್ ಸೈಡ್ ಉಳ್ಳಾಗಡ್ಡಿ ಹೆಚ್ಚಿನ್ರಿ, ಉಳ್ಳಾಗಡ್ಡಿ ಲಾಭ ಮಾಡಿದ್ರಿ ನಂಗೆ ಈ ವರ್ಷ. ಸರ್ ನಂಬಲ್ಲಿ ಬೇಕಾದ ಬೋರ್ ಇದ್ರು ಮ್ಯಾಲಿನ ಹನಿ ನೀರಾವರಿ ವಾತಾವರಣ ಬೇಕೇ ಬೇಕು. ಎಲ್ಲರ ನಾ ಭೂಮ್ಯಾಗ ನೀರ್ ಬಿಡೋದಕ್ಕೆ ಭೂಮಿ ತಾಯಿ ಮ್ಯಾಲಿನ ಮಳಿ ಇಲ್ಲಾರ್ದ ಯಾವ ಬೆಳಿ ಆಗಲ್ರಿ. ಈಗ ನೋಡ್ರಿ ತಂಪಿತ್ತಂದ್ ಎಲ್ಲ ಕಡ್ದು ವಾತಾವರಣ ಬರ್ತದ್ರಿ, ಇಲ್ಲೊಂದ್ ಝಳ ಬರ್ಲಿಕ್ಕೆ ಶುರು ಮಾಡ್ತದ್ರಿ. ಇದೇನ್ ನಡು ಒಂದ್ ಜರ ಬತ್ತಲ್ರಿ, ಅದ್ರ ಪುಣ್ಯದಿಂದ ಒಂದ್ 4 ದಾಣಿ ಆಗ್ಯಾವ್ರಿ. ಕಬ್ಬಿನ ಇಳುವರಿ ಲಾಸ್ ಅದರಿ ಸರ್ ಈ ವರ್ಷ. ಅಲ್ಲ ಒಂದು ಸರಾಸರಿಯಾಗಿ ಒಂದ್ ವರ್ಷ ಇಷ್ಟು ನಮ್ಗೆ ಆದಾಯ ಬರ್ತದ ಅಂತ ಹೇಳಿ ನಿಮ್ಗೆ ಎಷ್ಟು ಅನಿಸ್ತದೆ? ಅದ ಸರ್ ಈ ವರ್ಷದಿಂದ ವರ್ಷನ್ಕಿಂತ ಒಂದು 5-6 ಲಕ್ಷ ರೂಪಾಯಿ ನಂಗೆ ಬಂದದ 10 ಎಕರೆ. ಅಂದ್ರೆ ಖರ್ಚು ಅದರಿ ಸರ್ ಅದಕ್ಕೆ. ಈಗ ರೈತಗ ಏನ್ ಲಾಸ್ ಅಂದ್ರೆ ಸರ್, ಕಬ್ಬಿನವರಿಗೆ ರೊಕ್ಕ ಕೊಡಬೇಕು, ಭತ್ತನು ಕೊಡಬೇಕು. ರೈತಗ ಭತ್ತ ಯಾವ ಬಿ ಕೊಟ್ಟಿಲ್ರಿ, ಅದೇನ್ ಕೃಷಿ ಅವ್ರಿಗೆ ಕೊಡ್ಬೇಕ್ರಿ, ಅದೇ ಮ್ಯಾಲ್ನವ್ರೇನ್ ಮಳಿ ಕೊಡ್ಬೇಕು. ರೈತರಿಗೆ ಯಾರು ಒಂದು ಲಂಚ ಕೊಟ್ಟಿದ್ ಗೊತ್ತಿಲ್ಲ, ರೈತನೇ ಎಲ್ಲರಿಗೆ ಲಂಚ ಕೊಟ್ಟನ. ಯಾಕಂದ್ರ ಅವ ಹುಚ್ಚ ರೈತ, ದಲ್ಲಾಲರ್ ಕೈ ಸೈತಾನ, ಆ ಟ್ರ್ಯಾಕ್ಟರ್ದ ಪಲ್ಟಿ ಹೊಡೆದ ಎತ್ತ ಹಾಕಕ್ ಮತ್ತೆ ರೊಕ್ಕ ಕೊಡ್ತೀನಿ, ಎಲ್ಲಕ್ಕ ರೊಕ್ಕ ಕೊಡ್ತೇವ ನಾವು. ನಮ್ಗೆ ಉಳಿಲಿ ಬಿಡ್ಲಿ, ಅದ ಭೂಮಿ ಹ್ಯಾಂಗ ನುಂಗ್ತದ, ಎಲ್ಲ ಏನ್ ಹಾಕಿರ್ಬಿ ನುಂಗ್ಬೇಕು. ಆತರ ರೈತ ಆಟಾದ್ರೆ ಕಬ್ಬಿಂದು ಅವ್ರಿಗೆ ಕಳ್ಳಿಕ ಎಕರೆಕ್ಕೆ ಇಷ್ಟು, ಮಷಿನ್ ಬತ್ತಂದ್ರೆ ಇಷ್ಟು ರೊಕ್ಕ ತೋತಾರಿ, ಕಡೆಯವರು 1,000 ಕೊಡ್ರಿ, 3,000 ಕೊಡ್ರಿ ಟ್ರ್ಯಾಕ್ಟರ್ಕ, ಒಂದು ಇದಕ್ಕ ಎಕರೆಕ್ಕೆ ಹಿಸಾಬ್ ಬಿಡ್ತಾರಿ. ಇಲ್ಲಿ ತನ ಒಕ್ಕಲ್ತನ ಮಾಡಿರಿ, ಬಹುಶಃ ನಿಮ್ದೆಲ್ಲ ಜೀವನ ಅದ್ರೊಳಗೆ ಹೋಗ್ಯದ, ಹೆಂಗ ಅನಸ್ತದ ಒಕ್ಕಲ್ತನ? ಆನಂದಮಯ ಅನಸ್ತದ ಸರ್ ಒಕ್ಕಲ್ತನ, ಆನಂದಮಯ ಅದ್ರಿ. ಅದು ಅನುಭವ ಇದ್ದವನಿಗೆ ಒಂದಿನ ಒಂದು ಕಾಲದಾಗ ಭೂಮಿ ತಾಯಿಗೆ ವ್ಯಾಲಿ ಆಗದ್ ಹಚ್ಚರಿ ಸರ್.

ಒಬ್ಬ ದಾಸಿಯ ಕಳಿಸಾಳ ಪರವಂಜಿ ಕರೀಲಿಕ್ಕೆ, ಬಾರ ಪರವಂಜಿ ನಮ್ಮ ತಾಯಿ ಕರೀತಾಳ, ಬಾರ ಪರವಂಜಿ ನಮ್ಮ ತಾಯಿ ಕರೀತಾಳ. ಗಂಡ ಸರಿಲ್ಲದ ಮನೆಗೆ ನಾ ಬರುಲಾರೆ, ಪುರುಷನಿಲ್ಲದ ಮನೆಗೆ ನಾ ಬರುಲಾರೆ. ನಮ್ಮ ತಾಯಿ ಇರುವರಿಗೆ ನಿನಗೇನ ಭಯ, ನಮ್ಮ ತಾಯಿ ಇರುವರಿಗೆ ನಿನಗೇನ ಭಯ. ಅಲ್ಲಿಂದ ಕೊರವಂಜಿ ಬಂದಳ ಮನೆಗೆ, ಏಳು ಬಾಗಿಲ ದಾಟಿ ಎಂಟು ಬಾಗಿಲ ದಾಟಿ, ರತ್ನದ ಕಂಬಳಿ ಗದ್ದಿಗೆ ಮಾಡಿ, ಗದ್ದಿಗೆ ಮೇಲೆ ಕುಂತಳ ಕೊರವಂಜಿ, ಗದ್ದಿಗೆ ಮೇಲೆ ಕುಂತಳ ಕೊರವಂಜಿ. ನಿನ್ನ ಗಂಡನೂರು ಯಾವ್ದ ಕೊರವಂಜಿ, ನಿನ್ನ ತವರ ಊರು ಯಾವ್ದ ಕೊರವಂಜಿ. ನನ್ನ ಗಂಡನೂರು ಹರಿಯಡ ಅವಳಿಗೆ, ನನ್ನ ಗಂಡನೂರು ಹರಿಯಡ ಅವಳಿಗೆ, ನನ್ನ ತವರ ಊರು ಬಳಿಗೆ ಮಸ್ಕೀನೂರು. ಮುತ್ತು ಕೊಡ್ತೀನಿ ಕಣಿ ಹೇಳ ಕೊರವಂಜಿ, ರತ್ನವು ಕೊಡ್ತೀನಿ ಕಣಿ ಹೇಳ ಕೊರವಂಜಿ. ನಿಮ್ಮ ಮುತ್ತು ನಮ್ಮ ಕಡೆಗೆ ಮುಗ್ಗಿನ ಜ್ವಾಳ, ನಿಮ್ಮ ರತ್ನ ನಮ್ಮ ಕಡೆಗೆ ಕೌಳಿಯ ಹಣ್ಣ. ವಜ್ರವ ಕೊಡ್ತೀನಿ ಕಣಿ ಹೇಳ ಕೊರವಂಜಿ, ವಂಕಿಯ ಕೊಡ್ತೀನಿ ಕಣಿ ಹೇಳ ಕೊರವಂಜಿ. ನಿಮ್ಮ ವಜ್ರ ನಮ್ಮ ಕಡೆಗೆ ಗದ್ರಿ ಗಡ್ಡಿ, ನಿಮ್ಮ ವಂಕಿ ನಮ್ಮ ಕಡೆಗೆ ಕೂರ್ಗಿ ಕುಂಟಿಗಳು. ನಿನ್ನ ಉಂಡ ಊಟ ನಾ ಹೇಳು ಬಲ್ಲೆ, ನಿನಗೆ ಬಿದ್ದು ಕನಸು ನಾ ಹೇಳು ಬಲ್ಲೆ. ನಾನುಂಡ ಊಟ ನೀನೇನು ಬಲ್ಲೆ, ನನಗೆ ಬಿದ್ದ ಕನಸು ನಿನಗೇನ ಬಲ್ಲೆ. ಅಲ್ಲಿಂದ ಕೈಲಾಸ ದೇವ ಹೋದ, ಮತ್ತೊಂದು ರೂಪ ತಾಳನ ಸ್ವಾಮಿ, ತಲೆ ಮೇಲೆ ಜಾಠ ಕಟ್ಟನ ಸ್ವಾಮಿ, ಹಣಿಗೆ ವಿಭೂತಿ ದರ್ಶನ ಸ್ವಾಮಿ, ಮುಂಗೈಯ ಝೊಳಗಿ ಹಾಕ್ಯನ ಸ್ವಾಮಿ, ಕೈಯಲ್ಲಿ ಬೆತ್ತ ಹಿಡಿದನು ಸ್ವಾಮಿ. ದೇವಲೋಕ ಬಿಟ್ಟು ಮತ್ತೆ ಕೈಯುಳಿದ, ದೇವಲೋಕ ಬಿಟ್ಟು ಮತ್ತೆ ಕೈಯುಳಿದ. ಘೋರ ಅರಣ್ಯದಲ್ಲಿ ಭಿಕ್ಷವು ನೀಡಂದ, ಘೋರ ಅರಣ್ಯದಲ್ಲಿ ಭಿಕ್ಷವು ನೀಡಂದ. ಮುತ್ತು ರತ್ನದಿಂದ ನೀಡಕ ಬಂದಳ ಗೌರಿ, ಗೌರಿಯ ಶರಗ ಹಿಡಿದನು ಸ್ವಾಮಿ. ನೀನು ಯಾರೋ ಹೇಳೋ ಗಂಗರ ನೀನು, ನೀನು ಯಾರೋ ಹೇಳೋ ಜಂಗಮ ನೀನು. ಸಿದ್ಧಪಟ್ಟಣದಲ್ಲಿ ಶಿವನು ನಾನು, ಜಂಗಮರಾಯ ಬಂದಿನ ಗೌರಿ. ಗೌರಿಯ ಮನಸ್ಸು ಆನಂದವಾಯಿತು, ಗೌರಿಗೂ ಶಂಕರಿಗೆ ಲಗ್ನವು ನಡೆದಿತು. ದೇವಲೋಕ ಅಂಬದು ಹಂದ್ರವು ಹಾಕಿತು, ಮಧ್ಯಲೋಕ ಅಂಬದು ಶಾಶ್ವತಿ ಕಟ್ಟಿತು, ಸೂರ್ಯ ಚಂದ್ರ ಎಂಬ ಬಾಸಿಂಗ ಕಟ್ಟಿತು, ನಾಗಭೂಷಣ ಎಂಬ ಕಂಕಣ ಕಟ್ಟಿತು. ದೇವಲೋಕದವರು ಶೋಭನ ಹಾಡ್ಯಾರ, ನಾಗಲೋಕದವರು ನಾಗಲಿ ಪಾಡ್ಯಾರು. ಶಿವನಿಗೆ ಗೌರಿಗೆ ಲಗ್ನವು ನಡೆದಿತು. ಭೂಲೋಕದಲ್ಲಿ ಹುಟ್ಟಳ ಗೌರಮ್ಮ, ಭೂಲೋಕದಲ್ಲಿ ಹುಟ್ಟಳ ಗೌರಿ. ಗೌರಿಯ ಪಾದ ಮುಕ್ತಾಯವಾಯಿತು. ರೇಣುಕಾ ಎಲ್ಲಮ್ಮ ಬಾರೋ ಮಗನ ರಾಮಣ್ಣ, ಭಕ್ತರ ಮನೆಗೆ ಹೋಗಿ ನಾನು ಭಕ್ತರ ಭಾವ ನೋಡಿ ಉದ್ಧಾರ ಮಾಡಿ ಬರ್ತೀರಂತೇಳಿ. ಜಾತಿಯ ಜೋಗಮ್ಮಾಗಿ ಬಡವನ ಮನೆಗೆ ಬಂಕಾಪುರ ಪ್ಯಾಟಿ ಹೋಗ್ಬೇಕಾದ್ರೆ ಬ್ಯಾಡ್ರ ಕನ್ನಯ್ಯ ಮಹಾ ಬಡ್ತಾನ, ನೆಲ ಹಾಸಿಗೆ ಮಾಡ್ತಾನೆ, ಮುಗುಳು ಹೊತ್ತಿಗೆ ಮಾಡ್ತಾನೆ. ಗುಡ್ಡಾಗವರು ತಿರುಗುತ್ತಾನೆ, ಕಾರಿ ಸೊಪ್ಪು ಬಾರಿ ಸೊಪ್ಪು ತಂದು ಬಡವ ಉಪ್ಪಿಲ್ದ ಕುಚ್ಚಿ ಊಟ ಮಾಡ್ತಾನೆ. ಆ ಬಡವನ ಬರ್ತಾನ ನೋಡ್ಲಾರ್ದು ಊರಾದ ರೈತರೆಲ್ಲ ಕುತ್ಕೊಂಡು ಒಂದು ಹೊಲ ಕೊಟ್ಟಾದ ಮೂರು ಕೂರಿಗೆ ಬಿತ್ತಾಕ ಉಡಿಯಲ್ಲಿ ಬೀಜ ಕಟ್ಕೊಂಡು ಬಡವ ಬಿತ್ತಾಕ ಹೋಗ್ಯಾನೆ.